ಮಾರ್ಗದರ್ಶನ ಮಾಡುತ್ತದ, ದಿಕ್ಸೂಚಿಯಾಗಿ ಅದು ಕೆಲಸ ಮಾಡುತ್ತದೆ ನಮ್ಮ ಜೀವನಕ್ಕ. ಮತ್ತ ನಮ್ಮ ಬಹುತೇಕ ಬಾಳಿನ ನಿರ್ಧಾರಗಳು ರೇಡಿಯೋದಿಂದ ಪ್ರೇರಿತ ಆದಂತಹ ಹಿಂದಿನ ದಿನಗಳಿಂದಲೂ ಇದು ನಡ್ಕೊಂಡು ಬಂದಂತಹದ್ದು. ಸದ್ಯದ ಪರಿಸ್ಥಿತಿಯೊಳಗೆ ನಾವು ಹೇಳೋದಾಯ್ತಪ್ಪ ಅಂತಂದ್ರ, ಕೇವಲ ಶ್ರಾವ್ಯ ಮಾಧ್ಯಮವಾಗಿರುವಂತಹ ರೇಡಿಯೋ ಇವತ್ತು ದೃಶ್ಯ ಮಾಧ್ಯಮ, ಟಿವಿ ಮಾಧ್ಯಮ, ಅನೇಕ ಬಗೆಯ ಮಾಧ್ಯಮಗಳಿಂದ ಇವತ್ತು ಸ್ಪರ್ಧೆಯನ್ನ ಎದುರಿಸ್ತಾ ಇದೆ. ಆದರೂ ಕೂಡ ಜಗತ್ತಿನ ಬಹುತೇಕ ಜನರಿಗೆ ರೇಡಿಯೋ ಒಂದು ಜೀವನಾಡಿ ಅಂತ ಹೇಳಬಹುದು, ಸತ್ಯವನ್ನ ತಿಳಿಸುವಂತಹ ಒಂದು ಮಾಧ್ಯಮ ಅಂತ ಹೇಳಬಹುದು, ನಿಖರವಾದಂತಹ ಮಾಹಿತಿಯನ್ನ ನೀಡುವಂತಹ ನಂಬಲರ್ಹವಾದಂತಹ ಒಂದು ಮಾಧ್ಯಮ ಅಂತ ಹೇಳಿ ಹೇಳಬಹುದು. ಹಾಗಾಗಿ ಜಗತ್ತಿನ ಬಹುತೇಕ ಜನರು ರೇಡಿಯೋವನ್ನ ಮಾಹಿತಿಗಾಗಿ, ಮನೋರಂಜನೆಗಾಗಿ, ಶಿಕ್ಷಣಕ್ಕಾಗಿ ನೆಚ್ಚಿಕೊಂಡಂತಹದ್ದನ್ನ ನಾವು ಕಳೆದ ಶತಮಾನದಿಂದ ನೋಡ್ಕೋತ ಬಂದಿವಿ. ಅದು ನಿಜ ಕೂಡ ಹೌದು. ಜನರಿಗೆ ಅದು ಶಿಕ್ಷಣ ನೀಡ್ತಾ ಇದೆ, ಜಾಗೃತಿ ಮೂಡಿಸ್ತಾ ಇದೆ, ಅಕ್ಷರ ಕಲಿಸ್ತಾ ಇದೆ, ಮತ್ತ ಜಗತ್ತಿನ ಜ್ಞಾನವನ್ನ ನೀಡ್ತಾ ಇದೆ. ಈ ಒಂದು ರೇಡಿಯೋದ ಮೂಲಕ ವಿಶ್ವಸಂಸ್ಥೆ ಏನು ಸಾಧಿಸಬೇಕು ಅಂತ ಇದೆ ಅಂತಂದ್ರ, ಒಂದು ಅದ್ಭುತವಾದಂತಹ ಮಾಧ್ಯಮ ಇದು, ಸಶಕ್ತವಾದಂತಹ ಮಾಧ್ಯಮ. ಇದರ ಮೂಲಕ ನಾವು ನಮ್ಮ ಜನರಿಗೆ ವಾತಾವರಣದ ಬಗ್ಗೆ ಪಾಠ ಮಾಡಬೇಕು, ವಾತಾವರಣದ ಬದಲಾವಣೆಗಳ ಬಗ್ಗೆ ಪಾಠ ಮಾಡಬೇಕು, ಅದನ್ನ ಅವರಿಗೆ ತಿಳಿಸಿ ಹೇಳಬೇಕು. ಮತ್ತೆ ಈ ಒಂದು ಪಾಠದಿಂದಾಗಿ ಅವರು ಕಲಿತು ಈ ಭೂಮಿಯನ್ನ ಉಳಿಸುವಂತಹ ಒಂದು ಸಹ್ಯ ವಾತಾವರಣವನ್ನ ನಿರ್ಮಾಣ ಮಾಡುವ ನಿಟ್ಟಿನೊಳಗೆ ಮುನ್ನಡೆಯಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ರೇಡಿಯೋದ ಮೂಲಕ ಈ ಪಾಠಗಳೆಲ್ಲ ಪ್ರಸಾರ ಆಗಬೇಕು, ಈ ಪಾಠಗಳು ನಡೀಬೇಕು ಅನ್ನುವಂತಹ ಒಂದು ವಿಚಾರವನ್ನ ವಿಶ್ವಸಂಸ್ಥೆ ಹೊತ್ತುಕೊಂಡು ಫೆಬ್ರವರಿ 13ರನ್ನ ಪ್ರತಿ ವರ್ಷ ರೇಡಿಯೋ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಅದು ನಿಜ ಕೂಡ ಹೌದು. ಇಲ್ಲಿ ತನಕ ನಾವು ನೋಡಿವಿ, ನಮ್ಮ ದೇಶ ಕಟ್ಟುವಂತಹ ನಿಟ್ಟಿನೊಳಗಾಗಿರಬಹುದು ಅಥವಾ ಸಮಾಜವನ್ನ ಕಟ್ಟುವಂತಹ ಒಂದು ನಿಟ್ಟಿನೊಳಗ ರೇಡಿಯೋದ ಪಾತ್ರ ಬಹಳ ಮುಖ್ಯ ಅಂತ ಹೇಳಿ ಹೇಳಬಹುದು. ನಾವೇ ನೋಡಿವಿ, ನಮ್ಮ ಕಣ್ಣಾರೆ ನೋಡಿವಿ, ಅನುಭವಿಸಿವಿ. 60ರ ದಶಕದೊಳಗ ಏನಾಯಿತು ಅಂತಂದ್ರ, ಈ ದೇಶದೊಳಗ ಹಸಿರು ಕ್ರಾಂತಿ ಅನ್ನುವಂತಹದ್ದು ಬಂತು. ನಮ್ಮ ದೇಶದೊಳಗ ಕೃಷಿಕರಿಗೆ ಬಲ ನೀಡಿದಂತಹ ಒಂದು ಅವಧಿ ಅದು. ನಮ್ಮ ಕೃಷಿಕರಿಗೆ ಜ್ಞಾನ ನೀಡಿ ಸುಧಾರಿತ ಕೃಷಿ ಮಾಡುವ ನಿಟ್ಟಿನೊಳಗ ಅವರನ್ನ ತಯಾರು ಮಾಡಿದ್ದು, ಸಶಕ್ತರನ್ನಾಗಿ ಮಾಡಿದ್ದು ರೇಡಿಯೋ ಅಂತೇಳಿ ಹೇಳೋದ್ರೊಳಗ ಯಾವುದೇ ಸಂಶಯ ಇಲ್ಲ. ನಮ್ಮ ಆಹಾರದ ಉತ್ಪಾದನೆ 5 ಮಿಲಿಯನ್ ಟನ್ ಇದ್ದಿದ್ದು ಅದು ಈಗ ನಾವು ನೋಡಿದ್ರ 300 ಮಿಲಿಯನ್ ಟನ್ಗೂ ಹೆಚ್ಚಾಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಸಾಧ್ಯ ಆಗಿದ್ದು ಈ ಅದ್ಭುತವಾದಂತಹ ಮಾಧ್ಯಮದ ಮೂಲಕ ಅಂತ ಹೇಳಬಹುದು. ನಮ್ಮ ಜನರಿಗೆ ಅರ್ಥ ಆಗುವಂತಹ ಭಾಷೆ ಒಳಗ, ಅವರದೇ ಆದಂತಹ ಒಂದು ವಾತಾವರಣದೊಳಗ ರೇಡಿಯೋ ಏನ್ ಮಾಡ್ತಾ ಇದೆ, ಇವತ್ತಿನ ದಿವಸ ಎಲ್ಲರಿಗೂ ಶಿಕ್ಷಣ ನೀಡುವಂತಹ, ಕಲಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಬಹಳ ಆಪ್ತವಾಗಿರುವಂತಹ ಒಂದು ಮಾಧ್ಯಮ ನಮ್ಮ ರೈತರಿಗೆ. ಯಾರು ಕಲ್ತಿಲ್ಲ ಅವರಿಗೂ ಕೂಡ ಈ ಒಂದು ರೇಡಿಯೋದಿಂದ ಸರಳವಾಗಿ ಅರ್ಥವಾಗುವಂತಹ ವಿಚಾರಗಳನ್ನ ಅವರು ತಿಳ್ಕೊಳ್ತಾ ಇದ್ದಾರೆ. ಎಷ್ಟೇ ಗಹನವಾದಂತಹ ವಿಚಾರ ಇದ್ರೂ ಕೂಡ ಸರಳವಾಗಿ ಅವರಿಗೆ ತಿಳಿಸಿ ಹೇಳುವಂತಹ ಒಂದು ಕೆಲಸವನ್ನ ರೇಡಿಯೋ ಮಾಡ್ತಾ ಇರೋದ್ರಿಂದ ಬದಲಾವಣೆ ಸಾಧ್ಯ ಆಗ್ಯದ ಅಂತ ಹೇಳ್ಬಹುದು. ಅಂತಹ ಬದಲಾವಣೆಯಿಂದಾಗಿ ದೇಶ ಪ್ರಗತಿಯತ್ತ ಸಾಗಿರುವುದನ್ನ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಕೃಷಿ ವಲಯದೊಳಗ ಮತ್ತೆ ಕೃಷಿಗೆ ಸಂಬಂಧಪಟ್ಟಂತಹ ಏನೇನು ಕಸಬುಗಳದಾವ ಅವುಗಳಲ್ಲೆಲ್ಲ ಇಲ್ಲಿ ತನಕ ಶಿಕ್ಷಣ ನೀಡ್ತಾ ಬಂದು ನಮ್ಮ ರೈತರು ಜ್ಞಾನವಂತರಾಗಿ ಸಶಕ್ತರಾಗಿ ಮುಂದುವರಿಯುವಂತಹ ಒಂದು ಕಾರ್ಯವನ್ನ ರೇಡಿಯೋ ಇಲ್ಲಿ ತನಕ ಮಾಡ್ಯದ ಅಂತ ಹೇಳ್ಬಹುದು. ಮತ್ತ ಪ್ರತಿ ಹೆಜ್ಜೆಯೊಳಗೂ ಸಹಿತ ನಮ್ಮ ರೈತರಿಗೆ ಸಹಾಯಕ ನಿಲ್ಲುವಂತಹ ಒಂದು ಮಾಧ್ಯಮವಾಗಿ ರೂಪುಗೊಂಡಿದ್ದು, ಒಂದು ವಿಶ್ವಾಸ ನಮ್ಮ ಜನರಲ್ಲಿ ಮೂಡಿಸಿದ್ದು ಸುಳ್ಳಲ್ಲ ಅಂತ ಹೇಳಿ ಹೇಳ್ಬಹುದು. ಅದಕ್ಕೆ ಈಗ ಮುಖ್ಯವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ, ಈಗಿನ ಸಮಯದೊಳಗ ಹವಾಮಾನ ಬದಲಾವಣೆ, ಅದಕ್ಕೆ ಕಾರಣಗಳೇನು, ಯಾಕೆ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಮತ್ತ ಅದರಿಂದ ಆಗುವಂತಹ ಪರಿಣಾಮಗಳು, ದುಷ್ಪರಿಣಾಮಗಳು, ಆಮೇಲೆ ವಿಪತ್ತು, ಅದರಿಂದ ಏನ್ ಸಂಭವಿಸಬಹುದು, ಈ ಎಲ್ಲ ವಿಚಾರಗಳನ್ನ ರೇಡಿಯೋದ ಮೂಲಕ ನಮ್ಮ ಜನರಿಗೆ ತಿಳಿಸುವಂತಹ ಒಂದು ಕೆಲಸವನ್ನ ಇವತ್ತಿನ ದಿವಸ ಮಾಡಬೇಕಾಗಿದೆ ಅನ್ನುವಂತಹ ವಿಚಾರ ಇಟ್ಟುಕೊಂಡು ವಿಶ್ವಸಂಸ್ಥೆ ಈ ವರ್ಷ ಈ ಒಂದು ವಿಷಯವನ್ನ ಆರಿಸಿಕೊಂಡದ, ಈ ಘೋಷಣೆಯನ್ನ ಮಾಡಿದ. ಹಿಂಗಾಗಿ ಈ ವರ್ಷ ಪೂರ್ತಿ, ಒಂದೇ ದಿವಸ ಅಲ್ಲ, ಈ ವರ್ಷ ಪೂರ್ತಿ ನಾವು ಇದರ ಮೇಲೆ ಗಮನ ಹರಿಸಬೇಕಾಗ್ತದೆ. ಯಾಕಂತಂದ್ರ 2020 ಈ ಒಂದು ವಾತಾವರಣದ ಬದಲಾವಣೆ ಬಗ್ಗೆ ಚಿಂತನೆ ಮಾಡುವಂತಹ ಕಾರ್ಯದೊಳಗೆ ಮಹತ್ವವಾದಂತಹ ಒಂದು ವರ್ಷ ಅಂತ ಹೇಳಿ ಹೇಳಬಹುದು. ಕಳೆದ 250 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ವಾತಾವರಣದೊಳಗೆ ಉಷ್ಣತೆ ಹೆಚ್ಚಾಗಿ ಬದಲಾವಣೆ ಆಗ್ತಾ ಇರೋದನ್ನ ಇಲ್ಲಿ ತನಕ 1.1 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಹೆಚ್ಚಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ಪರಿಣಾಮವನ್ನು ನಾವು ಈಗ ಅನುಭವಿಸ್ತಾ ಇದ್ದೀವಿ. ಪ್ರವಾಹಗಳು ಹೆಚ್ಚಾಗ್ತಾ ಇದ್ದಾವೆ, ಚಂಡಮಾರುತಗಳು ಹೆಚ್ಚಾಗ್ತಾ ಇದ್ದಾವೆ, ಬರದಂತಹ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಇದ್ದಾವ. ಆಮೇಲೆ ವಾತಾವರಣದೊಳಗೆ ನಾವು ನೋಡ್ತಾ ಇದ್ದೀವಿ, ಪ್ರತಿ ವರ್ಷ ಬೇಸಿಗೆ ಕಾಲದೊಳಗೆ ಏ ಬಿಸಿಲು ಭಯಂಕರ ಐತಿ ಈ ಸಲ ಅಂತೇಳಿ ಅನ್ನುವಂಥ ಮಾತು ಬರ್ತದೆ. ಮಳೆಗಾಲ ಬಂತು ಅಂತಂದ್ರೆ ಏ ಈ ಸಲ ಮಳೆ ಭಾಯ್ತಪ್ಪ ಭಯಂಕರ ಮಳೆ ಇಲ್ಲ. ಅದರ ವಿರುದ್ಧವಾದಂತಹ ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ, ಏನ್ ಈ ಸಲ ಮಳಿನೇ ಇಲ್ಲ, ಎಲ್ಲಿ ನೋಡೋದಲ್ಲೆಲ್ಲ ಬರ, ಬೋರೆಲ್ಲ ಒಣಗಿ ಹೋಗ್ಯಾವ, ಬಾವೆಲ್ಲ ಒಣಗದು ಅನ್ನುವಂತಹ ಒಂದು ಅನುಭವ ಕೂಡ ನಮ್ದಾಗ್ತದ. ಚಳಿಗಾಲದೊಳಗ ಕೆಲವೊಮ್ಮೆ ಚಳಿ ಸಿಕ್ಕಾಪಟ್ಟೆ ನಾವು ನೋಡ್ತಾ ಇದ್ದೀವಿ, ಕೆಲವೊಮ್ಮೆ ಚಳಿನೇ ಇರುವುದಿಲ್ಲ ಚಳಿಗಾಲದೊಳಗ. ಅಂದ್ರೆ ಏನು ಈ ಸೀಸನ್ಗಳದಾವ, ಹಂಗಾಮಗಳದಾವ, ಇವುಗಳು ಕೂಡ ಬಹಳಷ್ಟು ಬದಲಾವಣೆ ಆಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಎಕ್ಸ್ಟ್ರೀಮ್ ಅಂತಂದ್ರ ವಿಪರೀತ ಪರಿಸ್ಥಿತಿಯೊಳಗ ಇರುವುದನ್ನ ನಾವು ನೋಡ್ತಾ ಇದ್ದೀವಿ ಈ ಹಂಗಾಮಗಳನ್ನ. ಅದೇ ರೀತಿಯಾಗಿ ಹಂಗಾಮಗಳ ಕಾಲ ಸಹಿತ ಬದಲಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರ ಶಾಖ ಹೆಚ್ಚಾಗಿರುವಂತದ್ದು, ಉಷ್ಣತೆ ಹೆಚ್ಚಾಗಿರುವಂತದ್ದು. ಇದು ಯಾಕೆ ಆಗ್ಯದ ಅಂತ ಅನೇಕ ಸಂದರ್ಭದೊಳಗ ನಿಮಗೂ ಕೂಡ ಈ ಬಗ್ಗೆ ನಾವು ತಿಳಿಸಿದ್ದೀವಿ. ನಮ್ಮ ಮನುಷ್ಯನ ಚಟುವಟಿಕೆಗಳಿಂದಾಗಿ ಈ ಎಲ್ಲ ಅನಾಹುತ ಆಗ್ತಾ ಇದೆ. ಅದು ವಿವೇಕಯುತವಾದಂತಹ ಚಟುವಟಿಕೆ ಇದ್ರೆ ಬೇರೆ, ಆದ್ರೆ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆ ಇರಬಹುದು, ನಗರೀಕರಣ ಇರಬಹುದು, ಆಧುನಿಕತೆ ಇರಬಹುದು, ಉದ್ಯಮದ ಅಭಿವೃದ್ಧಿ ಇರಬಹುದು, ಈ ಎಲ್ಲ ಕಾರಣಗಳಿಂದ ನಾವು ನಮ್ಮ ಅರಣ್ಯಗಳನ್ನು ಕಡಿತಾ ಇದ್ದೀವಿ, ಆಮೇಲೆ ರಸ್ತೆ ಮಾಡ್ತಾ ಇದ್ದೀವಿ, ಸೇತುವೆಗಳನ್ನ ಮಾಡ್ತಾ ಇದ್ದೀವಿ, ನಗರಗಳು ಉದ್ಭವ ಆಗ್ತಾ ಇದ್ದಾವೆ, ಮನೆಗಳನ್ನ ಕಟ್ತಾ ಇದ್ದೀವಿ, ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಹಿಂಗಾಗಿ ಏನಾಗ್ಯದಪ್ಪ ಅಂತಂದ್ರ ನಮಗ ಶಕ್ತಿಯ ಉಪಯೋಗ ಹೆಚ್ಚಿನ ಮಟ್ಟಿಗೆ ಆಗ್ಯದ. ಶಕ್ತಿಗಾಗಿ ನಾವು ಏನನ್ನ ಬಳಸ್ತಾ ಇದ್ದೀವಿ, ಕಲ್ಲಿದ್ದಲನ್ನ ಬಳಸ್ತಾ ಇದ್ದೀವಿ, ಪೆಟ್ರೋಲ್ ಬಳಸ್ತಾ ಇದ್ದೀವಿ, ಡೀಸೆಲ್ ಬಳಸ್ತಾ ಇದ್ದೀವಿ. ಇಂಥ ಒಂದು ಪಳಿಯುಳಿಕೆ ಇಂಧನಗಳನ್ನ ಬಳಸೋದ್ರಿಂದ ವಾತಾವರಣದೊಳಗೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಇಂಗಾಲದ ಮೊನಾಕ್ಸೈಡ್, ಗಂಧಕದ ಆಕ್ಸೈಡ್ಗಳು, ಏನ್ ರಾಸಾಯನಿಕಗಳು ವಾತಾವರಣದೊಳಗೆ ಸೇರಿಕೊಂಡು ಅಲ್ಲಿ ಉಷ್ಣತೆಯನ್ನ ಹೆಚ್ಚು ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಒಂದು ಸರಳವಾಗಿ ನಿಮಗೆ ತಿಳಿಸಿ ಹೇಳ್ತೀನಿ ಏನಪ್ಪಾ ಅಂತಂದ್ರ ಶಾಖಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರ ಸೂರ್ಯ. ಸೂರ್ಯನಿಂದ ನಮಗೆ ಶಾಖ ಸಿಗ್ತದೆ. ಮತ್ತ ತಿಳಿಯಾದಂತಹ ವಾತಾವರಣ ಇರುವಂತಹ ಸಂದರ್ಭದೊಳಗೆ ಏನಾಗ್ತದೆ ಅಂತಂದ್ರ ಈ ಜಾಗತಿಕ ತಾಪಮಾನ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳೋಣ. ಸಾಮಾನ್ಯವಾದಂತಹ ಒಂದು ವಾತಾವರಣ ಅದ ಅಂತ ಹೇಳಿ ತಿಳ್ಕೊಂಡ್ರೆ ಅಲ್ಲೇನಾಗ್ತದ, ಸೂರ್ಯನಿಂದ ಬಿಸಿಲು ಭೂಮಿ ಮೇಲೆ ಬೀಳ್ತದ, ಭೂಮಿ ಕಾಯ್ತದ, ಅದರ ನಂತರ ಹವೆ ಕಾಯ್ತದ, ಮುಂದ ಅದರ ಜೊತೆಗೆ ನೀರು ಕಾಯ್ತದ, ಮ್ಯಾಲ್ ಹೋಗಿ ಮೋಡಗಳಾಗ್ತಾವ, ಮೋಡಗಳಾಗಿ ಮಳೆ ಸುರಿತದ, ಮತ್ತೆ ಭೂಮಿ ತಂಪಾಗ್ತದ. ಇದೇನಿರ್ತದಲ್ಲ ಇದು ಚಕ್ರ, ಇದು ನಿರಂತರವಾಗಿ ನಡೆಯುವಂತಹ ಒಂದು ಚಕ್ರ. ಆದ್ರೆ ಇಲ್ಲಿ ಈ ರಾಸಾಯನಿಕಗಳು ಬಂದುವಲ್ಲ, ರಾಸಾಯನಿಕಗಳು ಬಂದ ನಂತರ ಈ ವಾತಾವರಣದ ಒಳಗೆ ಏನಾಯಿತು ಅಂತಂದ್ರೆ ಅವೆಲ್ಲ ರಾಸಾಯನಿಕಗಳು ಸೇರಿಕೊಂಡು ಈ ಸೂರ್ಯನಿಂದ ಬಂದಂತಹ ಶಾಖ ಏನದ ಅವುಗಳನ್ನ ತಮ್ಮಲ್ಲೇ ಹಿಡ್ಕೊಂಡು ಇಟ್ಟುಕೊಂಡು ಈಗ ನೀರು ಮೋಡವಾಗಿ ಪರಿವರ್ತನೆಯಾಗಿ ಮಳೆ ಆದ ನಂತರ ಏನು ಸ್ವಚ್ಛ ಆಗಿಬಿಡ್ತೈತಿ, ಮೋಡಗಳೆಲ್ಲ ಸ್ವಚ್ಛ ಆಗಿಬಿಡ್ತಾವ, ಆಕಾಶ ನಿರಭ್ರ ಆಗಿಬಿಡ್ತದ, ಅವಾಗ ಉಷ್ಣತೆ ತನ್ನಷ್ಟಾನೆ ಹೊರಗ ತಪ್ಪಿಸ್ಕೊಂಡ್ಬಿಡ್ತದ, ಹಿಂಗಾಗಿ ಭೂಮಿ ಕಾಯ್ದಿಲ್ಲ. ಆದ್ರ ಈ ರಾಸಾಯನಿಕಗಳು ನಮ್ಮ ಸುತ್ತಮುತ್ತಲ ಇರ್ತಾವ, ಗಾಳಿ ಒಳಗಿರ್ತಾವ, ಅವು ಈ ಶಾಖವನ್ನ ತಪ್ಪಿಸಿಕೊಂಡು ಹೋಗುವುದಕ್ಕ ಬಿಡುವುದಿಲ್ಲ, ತಮ್ಮಲ್ಲೇ ಅವು ಹಿಡ್ಕೊಂಡು ಬಿಡ್ತಾವ. ಇದರಿಂದಾಗಿ ಏನಾಗ್ತದಪ್ಪ ಅಂತಂದ್ರ ಬರ್ತಾ ಬರ್ತಾ ಬರ್ತಾ ಭೂಮಿಯ ಒಂದು ಉಷ್ಣತೆ ಏನದ ಅದು ಹೆಚ್ಚಾಗಿಬಿಡ್ತದೆ. ಹೆಚ್ಚಾಗಿ ಮತ್ತೆ ನೀರು ಕಾಯ್ತದ, ಆಮೇಲೆ ಮಳೆ ಆಗ್ತದ. ಈಗೇನಾಯ್ತಪ್ಪ ಅಂತಂದ್ರೆ ಹೆಚ್ಚಿನ ಉಷ್ಣತೆಯಿಂದಾಗಿ ಹೆಚ್ಚಿನ ಮಳೆ ಆಯ್ತು, ಅದರ ವಿರುದ್ಧವಾದಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗ್ತವ. ಹಿಂಗಾಗಿ ಈ ರಾಸಾಯನಿಕಗಳು ಜಾಗತಿಕ ತಾಪಮಾನ ಹೆಚ್ಚಾಗುವುದಕ್ಕೆ ಇಂಥ ಒಂದು ರಾಸಾಯನಿಕಗಳೇನದಾವ ಇವು ಮೂಲ ಕಾರಣ. ಅದಕ್ಕಾಗಿ ನಾವು ಏನ್ ಮಾಡಬೇಕು ಅಂತಂದ್ರೆ ಇಂಥ ರಾಸಾಯನಿಕಗಳ ಉತ್ಸರ್ಜನೆಯನ್ನ ನಾವು ಇವತ್ತಿನ ದಿವಸ ಕಡಿಮೆ ಮಾಡಬೇಕಾಗಿದೆ. ಕಡಿಮೆ ಮಾಡಬೇಕು ಅಂತಂದ್ರೆ ಏನು, ನಾವು ಉಲ್ಟಾ ಹೋಗಬೇಕು. ಈಗ ನಾವು ಕಾಡು ಕಳೆದಿವಿ, ಕಾಡುಗಳನ್ನ ಮತ್ತೆ ಮರುಸೃಷ್ಟಿ ಮಾಡಬೇಕು, ಅದಕ್ಕಾಗಿ ಗಿಡಗಳನ್ನ ಹಚ್ಚಬೇಕು, ವಾತಾವರಣ ತಂಪಾಗುವಂಗ ನೋಡಿಕೊಳ್ಬೇಕು. ಇವೆಲ್ಲ ನಾವು ತಿಳ್ಕೊಂಡು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಷ್ಣತೆ ಕಡಿಮೆ ಆಗಬಹುದೇನು. ಆದರೂ ಕೂಡ ಈಗಿನ ಒಂದು ಜನಸಂಖ್ಯೆಯನ್ನು ನೋಡಿದ್ರೆ, ಮುಂದಿನ ಬೆಳವಣಿಗೆಯನ್ನು ನಾವು ನೋಡಿದ್ರೆ ಈ ಒಂದು ವಾತಾವರಣದ ಉಷ್ಣತೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಇದರಿಂದಾಗಿ ಅನಾಹುತಗಳು ಕಟ್ಟಿಟ್ಟ ಬುತ್ತಿ, ಈಗಾಗಲೇ ನಾವು ಅವುಗಳನ್ನ ಅನುಭವಿಸ್ತಾ ಇದ್ದೀವಿ. ಇತ್ತೀಚೆಗೆ ನೀವು ನೋಡಿರಬಹುದು ಕ್ಯಾಲಿಫೋರ್ನಿಯಾದೊಳಗ ಬಹಳ ದೊಡ್ಡ ಕಾಳ್ಗಿಚ್ಚು ಹಬ್ಬಿತು. ಕಾಳ್ಗಿಚ್ಚು ಕಾಡಿನೊಳಗೆ ಅಷ್ಟೇ ಅಲ್ಲ, ಅದು ನಗರಕ್ಕೂ ಬಂದು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿತು. ಹಿಂದಿನ ವರ್ಷ ನಾವು ನೋಡಿದೀವಿ ಸಹಾರಾ ಮರುಭೂಮಿಯೊಳಗೆ ಪ್ರವಾಹ ಬಂತು, ದುಬೈ ನಗರದೊಳಗೆ ಎಂಥ ಅನಾಹುತವಾದಂತಹ ಮಳೆ ಆಯಿತು ಅನ್ನೋದ್ರ ಬಗ್ಗೆ ತಾವು ಮಾಧ್ಯಮಗಳಲ್ಲಿ ಓದಿದ್ದೀರಿ. ನಮ್ಮಲ್ಲಿಯೂ ಕೂಡ ಬಂಗಾಳ ಕೊಲ್ಲಿ ಒಳಗೆ ಏನು ವಾತಾವರಣದ ಏರ್ಪೇರಿನಿಂದ ಚಂಡಮಾರುತಗಳು ಸೃಷ್ಟಿಯಾದವು, ಡಿಪ್ರೆಷನ್ ಬಂದು ಇದರಿಂದಾಗಿ ನಮ್ಮಲ್ಲೇ ಮಳೆ ಹೆಚ್ಚಾಗಿದ್ದನ್ನ ನಾವು ನೋಡಿದೀವಿ. ಅದೇ ರೀತಿಯಾಗಿ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ಕೂಡ ನಾವು ಅನುಭವಿಸಿದ್ವಿ. ಇವೆಲ್ಲ ಈ ಜಾಗತಿಕ ತಾಪಮಾನ ಹೆಚ್ಚಾಗಿದ್ದರ ಒಂದು ಪರಿಣಾಮ ಅಂತ ಹೇಳಬಹುದು. ಇದೇ ರೀತಿಯಾದಂತಹ ಬರೀ ವಾತಾವರಣ ಅಥವಾ ಭೂಮಿ ಮೇಲೆ ಆಗುವುದಿಲ್ಲ, ಅದು ಭೂಮಿಯಲ್ಲಿರುವಂತಹ ಸಕಲ ಜೀವಿಗಳ ಮೇಲೆ ಆಗುವಂತಹದ್ದನ್ನ ನಾವು ನೋಡಬಹುದು. ಆಮೇಲೆ ಮನುಷ್ಯರ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮ ಉಂಟಾಗುವಂತಹದ್ದನ್ನ ನಾವು ನೋಡಬಹುದು. ಈಗ ನೀವು ದಿನಾಲು ಕೇಳ್ತಾ ಇರಬಹುದು ದಿಲ್ಲಿ ಒಳಗೆ ಬಹಳಷ್ಟು ಪೊಲ್ಯೂಷನ್ ಆಗಿದೆ, ದಿಲ್ಲಿ ಒಳಗೆ ಉಸಿರುಗಟ್ಟುವಂತಹ ಒಂದು ವಾತಾವರಣ ಇದೆ ಅಂತೇಳಿ. ಅಂತ ಒಂದು ವಾತಾವರಣ ಆಗುವುದಕ್ಕೆ ನಾವೇ ಕಾರಣ ಅಲ್ಲ. ನಾವೇನು ವಾಹನಗಳನ್ನ ಬಳಸ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ವಾಹನಗಳದಾವ, ಅದರ ಜೊತೆಗೆ ಕಾರ್ಖಾನೆಗಳದಾವ, ಏನು ಹೊಗೆ ಹೋಗ್ತಾ ಇದೆ, ಅದು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇಲ್ಲ, ವಾತಾವರಣದೊಳಗೆ ಇರ್ತದ. ಮತ್ತೆ ಅಲ್ಲೇ ಇರೋದ್ರಿಂದ ಮತ್ತೆ ದಿವಸ ನಾವು ಉಪಯೋಗ ಮಾಡೋದ್ರಿಂದ ಮತ್ತೆ ಹೆಚ್ಚಿಗೆ ಸಂಗ್ರಹಣೆ ಹಾಕೋತ ಅದರಿಂದ ಪರಿಣಾಮಗಳು ಇನ್ನಷ್ಟು ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. 2100ನೇ ಇಸವಿಯೊಳಗೆ ಈಗೇನು 1.1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ ವಾತಾವರಣ. ಒಂದು ವೇಳೆ ನಾವು ಅದರ ಬಗ್ಗೆ ಗಮನ ಹರಿಸಲಿಲ್ಲ ಅಂತಂದ್ರ 2100 ಹೊತ್ತಿಗೆ 4 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು ಅಂತೇಳಿ. 4 ಡಿಗ್ರಿ ಸೆಲ್ಸಿಯಸ್ ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಏನು ಪರಿಣಾಮಗಳಾಗ್ತಾವ ಅಂತೇಳಿ. ಈಗ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದ್ದಕ್ಕೆ ಈ ಪರಿಣಾಮ ಆಗ್ತಾ ಇದ್ದಾವ. ಅಕಸ್ಮಾತ್ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯಿತು ಅಂತಂದ್ರೆ 7%ರಷ್ಟು ಮಳೆ ಹೆಚ್ಚಾಗ್ತದ ಅಂತೇಳಿ ತಜ್ಞರು ಒಂದು ಅಂದಾಜು ಮಾಡಿದ್ದಾರೆ. ವಾತಾವರಣದ ಉಷ್ಣತೆ ಹೆಚ್ಚಾಗುವುದರಿಂದ ಮಳೆ ಅಷ್ಟೇ ಹೆಚ್ಚಾಗುವುದಿಲ್ಲ, ಏನು ನಮ್ಮ ಧ್ರುವ ಪ್ರದೇಶಗಳಲ್ಲಿ ಹಿಮ ಇದೆ, ಹಿಮದ ಪದರಗಳೇನದಾವ ಅವು ಕೂಡ ಕರಿ ಹೋಗ್ತಾವ, ಕರಿ ಹೋಗಿ ಸಮುದ್ರದ ಮಟ್ಟ ಹೆಚ್ಚಾಗ್ತದ. 2100 ತನಕ ಸುಮಾರು ಸಮುದ್ರದ ಮಟ್ಟ 6.5 ಫೂಟ್ನಷ್ಟು ಹೆಚ್ಚಾಗಬಹುದು ಅಂತೇಳಿ, ಒಂದು ಆಳ ಮುಳುಗಷ್ಟು ನೀರು ಹೆಚ್ಚಾಗಬಹುದು ಅನ್ನುವಂತಹ ಒಂದು ಕಲ್ಪನೆಯನ್ನ ಮಾಡಿದ್ದಾರೆ. ಇದಕ್ಕೆ ಪರಿಹಾರಗಳು ಕೂಡ ಅದಾವ. ಈ ಪರಿಹಾರ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ವಾತಾವರಣದ ಉಷ್ಣತೆಯನ್ನ 1.5 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇಡಬೇಕು ಅನ್ನುವಂಥದ್ದು. ಈ ಪ್ರಯತ್ನವನ್ನ ವಿಶ್ವಸಂಸ್ಥೆ ಮತ್ತು ಅಂಗ ಸಂಸ್ಥೆಗಳು ಅದರ ಜೊತೆಗೆ ಇಡೀ ಜಗತ್ತಿನ ದೇಶಗಳು ಗಂಭೀರವಾಗಿ ತಗೊಂಡು ಆ ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದ್ದಾವೆ. ಈ ದಿನದ ಸಂದರ್ಭದೊಳಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕಲ್ಯಾಣ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಸಂಯೋಜಕರಾಗಿರುವಂತಹ ಡಾಕ್ಟರ್ ಪ್ರಮೋದ್ ಕಟ್ಟಿ ಅವರು ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಈ ದಿನದ ಮಹತ್ವದ ಬಗ್ಗೆ ಕೂಡ ಹೇಳಿದ್ದಾರೆ. ಯಾವ ರೀತಿ ನಾವು ಈ ಸಂದರ್ಭದೊಳಗೆ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಕೆಲವು ವಿಚಾರಗಳನ್ನ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಡಾಕ್ಟರ್ ಪ್ರಮೋದ್ ಕಟ್ಟಿ ಅವರು ಹೇಳೋದನ್ನ ನಾವೀಗ ಕೇಳೋಣ. ಕಲ್ಯಾಣ ಕೃಷಿ ರೇಡಿಯೋ ಸಮಸ್ತ ಕೇಳುಗರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತು ಜಗತ್ತಿನಾದ್ಯಂತ ವಿಶ್ವ ರೇಡಿಯೋ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಏನಿದು ವಿಶ್ವ ರೇಡಿಯೋ ದಿನ ಅಂತ ವಿಚಾರ ಮಾಡಿದಾಗ, ಬಹುಶಃ ಎಲ್ಲ ಒಂದು ಸಂದರ್ಭಗಳಲ್ಲಿಯೂ ಕೂಡ ನಾವು ಜಗತ್ತಿನಾದ್ಯಂತ ಬೇರೆ ಬೇರೆಯ ದಿವಸಗಳನ್ನು ಆಚರಣೆ ಮಾಡತಕ್ಕಂಥ ಸತ್ಸಂಪ್ರದಾಯವನ್ನ ಜಾಗತಿಕ ಮಟ್ಟದಲ್ಲಿ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಇಟ್ಟುಕೊಂಡಿದ್ದೇವೆ. ಆ ರೀತಿಯಾಗಿ ಈ 13ನೇ ತಾರೀಕು ಏನಿದೆ, ಇದನ್ನ ರೇಡಿಯೋಗಾಗಿ ಮೀಸಲಿರಿಸಲಾಗಿದೆ. ಕೇವಲ ಭಾರತವಷ್ಟೇ ಅಲ್ಲ, ವಿಶ್ವದಾದ್ಯಂತ ರೇಡಿಯೋ ದಿನವನ್ನಾಗಿ ಇವತ್ತಿನ ದಿವಸ ಆಚರಣೆ ಮಾಡಲಾಗುತ್ತದೆ. ಈ ರೇಡಿಯೋ ಅಂತಕ್ಕಂಥದ್ದು ಅತ್ಯಂತ ಹಳೆಯ ಮತ್ತು ಇಂದಿಗೂ ಕೂಡ ಚಾಲ್ತಿಯಲ್ಲಿರತಕ್ಕಂಥ ಒಂದು ಸಮೂಹ ಅಥವಾ ಸಮೂಹ ಮಾಧ್ಯಮವಾಗಿದೆ. ಇಂದಿಗೂ ಕೂಡ ರೇಡಿಯೋ ಕೇಳ್ತಕ್ಕಂತಹ ಜನರ ಸಂಖ್ಯೆ ಕಡಿಮೆ ಆಗಿಲ್ಲ. ಸಾಕಷ್ಟು ರೀತಿಯಲ್ಲಿ ಸ್ಮಾರ್ಟ್ ಫೋನ್ಗಳು ಬಂದು ಬೇರೆ ಬೇರೆ ಹೊಸ ತಂತ್ರಜ್ಞಾನಗಳು ಬಂದರೂ ಕೂಡ ರೇಡಿಯೋ ತನ್ನದೇ ಆದಂತಹ ಒಂದು ಆಕರ್ಷಣೆಯನ್ನ ಇವತ್ತಿಗೂ ಕೂಡ ಉಳಿಸಿಕೊಂಡಿದೆ. ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ರೈತ ಬಾಂಧವರು ಅವರಿಗೆ ಅತ್ಯಂತ ಪ್ರಿಯವಾದಂತಹ ಸಂವಹನ ಮಾಧ್ಯಮ ರೇಡಿಯೋ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ಮಾರ್ಟ್ ಫೋನ್ಗಳಲ್ಲೂ ಕೂಡ ರೇಡಿಯೋಗಳು ಬರ್ತಾ ಇದ್ದಾವೆ. ಹೀಗಾಗಿ ಸ್ಮಾರ್ಟ್ ಫೋನ್ಗಳ ಮುಖಾಂತರವೂ ಕೂಡ ರೇಡಿಯೋಗಳನ್ನು ಆಲಿಸತಕ್ಕಂತಹ ಜನ ಇನ್ನೂ ಕೂಡ ಇದ್ದಾರೆ. ಇಂದಿಗೂ ಕೂಡ ರೇಡಿಯೋ ಏನಾಗಿದೆ, ಇದು ಒಂದು ವಿಶಿಷ್ಟವಾದಂತಹ ತನ್ನದೇ ಆದಂತಹ ಗುರುತನ್ನ, ಹೆಜ್ಜೆ ಗುರುತನ್ನ ರಾಷ್ಟ್ರಮಟ್ಟದಲ್ಲಿ ಜಗತ್ತಿನಾದ್ಯಂತ ಇಟ್ಟುಕೊಂಡಿದೆ. ಈ 13ಕ್ಕೆ ಯಾಕೆ ಈ ಒಂದು ರೇಡಿಯೋ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಬಂದಾಗ, 1946ರಲ್ಲಿ ಅಮೆರಿಕದಲ್ಲಿ ಮೊದಲ ರೇಡಿಯೋ ಪ್ರಸರಣ ಸಂದೇಶವನ್ನು ಕಳಿಸಲಾಯಿತು. ಆಮೇಲೆ 2010ರಲ್ಲಿ ಸ್ಪೇನಿನ ಸ್ಪ್ಯಾನಿಶ್ ರೇಡಿಯೋ ಅಕಾಡೆಮಿ ಅದೇ ದಿವಸ ವಿಶ್ವ ರೇಡಿಯೋ ದಿನವನ್ನ ಆಚರಣೆ ಮಾಡಬೇಕು ಅಂತಕ್ಕಂತಹ ತನ್ನ ಅಭಿಪ್ರಾಯವನ್ನ ಯುನೆಸ್ಕೋ ಮುಂದೆ ಪ್ರಸ್ತಾವನೆ ಮಾಡಿತು. ತದನಂತರ 2012 ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ರೇಡಿಯೋ ದಿನವನ್ನ ಆಚರಿಸಬೇಕು ಅಂತಕ್ಕಂತಹ ಅಭಿಪ್ರಾಯವನ್ನ ಸಹಮತದಿಂದ ಅಂಗೀಕರಿಸಲಾಯಿತು. ಹಾಗಾಗಿ 2012 ಫೆಬ್ರವರಿ 13 ಪ್ರತಿ ವರ್ಷವೂ ಕೂಡ ಫೆಬ್ರವರಿ 13 ರೇಡಿಯೋ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ನಾನು ತಿಳಿಸಿದ ಹಾಗೆ ಇಂದಿಗೂ ಕೂಡ ಅತ್ಯುತ್ತಮವಾದಂತಹ ಸಂವಹನ ಮಾಧ್ಯಮವಾಗಿ ಉಳಿದಿದೆ ಅಂತ ನಾನು ಹೇಳಿದ್ದೀನಿ. ಇದು ಮುಕ್ತ ಮತ್ತು ಪ್ರಜಾಪ್ರಭುತ್ವ ಮತ್ತು ವಿಶ್ವಾಸಾರ್ಹ ಮಾಹಿತಿಯ ಒಂದು ಮಾಧ್ಯಮವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದಕ್ಕಾಗಿ ಇವತ್ತು ಇರತಕ್ಕಂತಹ ಇಂಟರ್ನೆಟ್ಗಳು, ದೂರದರ್ಶನಗಳು ಮತ್ತು ಪತ್ರಿಕೆಗಳಿಗೆ ಹೋಲಿಸಿದರೆ ವಿಶಾಲವಾದಂತಹ ಭೌಗೋಳಿಕ ವ್ಯಾಪ್ತಿಯನ್ನು ಇದು ಹೊಂದಿದೆ. ಸಾರ್ವಜನಿಕರಿಗೆ ರೇಡಿಯೋದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವ ರೇಡಿಯೋ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನವು ರೇಡಿಯೋ ಬಳಕೆಗೆ ಯುವ ಸಮುದಾಯವನ್ನು ಪ್ರೋತ್ಸಾಹಿಸುವುದಾಗಲಿ ಮತ್ತು ಈ ಹಿನ್ನೆಲೆಯಲ್ಲಿ ವಿಶ್ವ ರೇಡಿಯೋ ದಿನವನ್ನು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ವಿಚಾರಗೋಷ್ಠಿಗಳು ಮತ್ತು ಚರ್ಚಾಗೋಷ್ಠಿಗಳ ಮುಖಾಂತರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ರೇಡಿಯೋ ಮಾಧ್ಯಮದ ಉಪಯುಕ್ತತೆ ಏನು ಇದೆ ಅಂತಕ್ಕಂಥದ್ದನ್ನು ಸಮಾಜಕ್ಕೆ, ಜನರ ಮಧ್ಯೆ ತಲುಪಿಸಬೇಕಾದಂತಹದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹೀಗಾಗಿ ರೇಡಿಯೋ ದಿನಾಚರಣೆ ಏನು ಮಾಡ್ತೀವಿ, ರೇಡಿಯೋ ದಿನಾಚರಣೆಯ ಜೊತೆಗೆ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ವಿಶ್ವಸಂಸ್ಥೆಯ ಮುಖಾಂತರ ನೀಡಲಾಗ್ತದೆ. ಆ ಘೋಷವಾಕ್ಯಗಳನ್ನು ನಾವು ನೋಡಿದಾಗ ಈ ವರ್ಷ ಅಂದರೆ 2025 ವಿಶ್ವ ರೇಡಿಯೋ ದಿನಾಚರಣೆ ಏನಿದೆ, ಇದರ ಜೊತೆಗೆ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂತಕ್ಕಂಥ ಟೈಟಲ್ ಅಥವಾ ಶೀರ್ಷಿಕೆ ಜೊತೆಯಾಗಿದೆ. ಏನಿದು ಹವಾಮಾನ ಬದಲಾವಣೆ, ಇದರ ಬಗ್ಗೆ ನಾವು ಯಾಕೆ ವಿಚಾರ ಮಾಡಬೇಕು ಮತ್ತು ಇದು ರೇಡಿಯೋಕ್ಕೂ ಮತ್ತು ಹವಾಮಾನ ಬದಲಾವಣೆಗೂ ಏನು ಸಂಬಂಧ ಇದೆ ಅಂತಕ್ಕಂಥ ವಿಚಾರವನ್ನು ಮಾಡಿದಾಗ ಬಹುಶಃ ಈಗಾಗಲೇ ನಾನು ಹೇಳಿದ ಹಾಗೆ ಇದೊಂದು ಅತ್ಯುತ್ತಮವಾದಂತಹ ಸಂವಹನ ಮಾರ್ಗ ಆಗಿರುವುದರಿಂದ ಇವತ್ತು ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೋಡಿದಾಗ, ಹವಾಮಾನಗಳ ವೈಪರೀತ್ಯವನ್ನು ನೋಡಿದಾಗ, ಜಾಗತಿಕ ಮಟ್ಟದಲ್ಲಿ ಮತ್ತು ರಾಷ್ಟ್ರದಲ್ಲಿ ಆಗ್ತಕ್ಕಂತಹ ಅನೇಕ ಹವಾಮಾನ ಆಧಾರಿತ ಬದಲಾವಣೆಗಳು ಮತ್ತು ತೊಂದರೆಗಳನ್ನು ನಾವು ವಿಮರ್ಶೆ ಮಾಡಿದಾಗ, ಎಲ್ಲ ಜನರಿಗೂ ಕೂಡ ಇದರಿಂದ ಆಗ್ತಕ್ಕಂತಹ ತೊಂದರೆಗಳ ಮತ್ತು ಪರಿಣಾಮಗಳ ಒಂದು ಪರಿಚಯವನ್ನು ಅಥವಾ ಅದರ ಸಾಧಕ ಬಾಧಕಗಳನ್ನು ಹೇಳಿಕೊಡಬೇಕಾದಂತಹ ಅವಶ್ಯಕತೆ ಇದೆ. ಇದೆಲ್ಲವನ್ನೂ ಕೂಡ ನಾವು ಒಂದೇ ಸಾರಿಗೆ ಜಗತ್ತಿನ ಅಥವಾ ದೇಶದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಜನಕ್ಕೂ ಕೂಡ ತಲುಪಿಸಬೇಕು ಅಂತಕ್ಕಂಥ ಆಶೆ ಇತ್ತು ಅಂದ್ರೆ ಬಹುಶಃ ಅದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ರೇಡಿಯೋ ಮಾಧ್ಯಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರೇಡಿಯೋ ಮಾಧ್ಯಮದ ಮುಖಾಂತರ ಜಗತ್ತಿನಲ್ಲಿ ಆಗ್ತಕ್ಕಂಥ ಹವಾಮಾನ ಬದಲಾವಣೆಗಳ ಕುರಿತು ನಾವು ಬೆಳಕನ್ನು ಚೆಲ್ಲಬಹುದಾಗಿದೆ. ಈಗಾಗಲೇ ನಾವು ಹೇಳಿರೋ ಹಾಗೆ ಈ ಜೀವ ಸಂಕುಲಕ್ಕೆ ಸಂಕಷ್ಟ ತಂದೊಡ್ಡುವಂತಹ ಅಪಾಯಕಾರಿ ಹಸಿರುಮನೆ ಅನಿಲಗಳು ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಹೇಳ್ತೀವಿ, ಇವುಗಳ ಹೊರಸೂಸಿಕೆಯ ಪ್ರಮಾಣ ಏನಿದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಗಣನೀಯವಾಗಿ ಇವುಗಳ ಪ್ರಮಾಣವನ್ನು ತಗ್ಗಿಸಬೇಕು ಅಂತಂದ್ರೆ ಮತ್ತು ನಾವು ಇಂತಹ ಒಂದು ಪರಿಸರದಲ್ಲಿ ಸುಸಜ್ಜಿತವಾದಂತಹ ಗಾಳಿಯೊಡನೆ ನಾವು ಜೀವನ ಮಾಡಬೇಕು ಅಂದರೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಕೂಡ ನಡೆಸಬೇಕಾಗ್ತದೆ. ಅದೇ ರೀತಿಯಾಗಿ 21ನೇ ಶತಮಾನದಲ್ಲಿ ಜಾಗತಿಕ ತಾಪಮಾನ ಏರಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡತಕ್ಕಂತಹ ಒಂದು ಅಭಿಪ್ರಾಯ ಅಥವಾ ಒಂದು ಒತ್ತಾಸೆ ನಮ್ಮೆಲ್ಲರಲ್ಲೂ ಇದೆ. ಕೈಗಾರಿಕಾ ಪೂರ್ವ ಅವಧಿಯಲ್ಲಿ ಇದ್ದಂತೆ 1.5 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಸೀಮಿತಗೊಳಿಸಬೇಕಾದಂತಹ ಅವಶ್ಯಕತೆ ಇದೆ. ಹೀಗಾಗಿ ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಈ ನಿಟ್ಟಿನಲ್ಲಿ ಇನ್ನಿತರ ಹವಾಮಾನಗಳ ಬದಲಾವಣೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳೇನಿದ್ದಾವೆ, ಪ್ರಯೋಜನಗಳೇನಿದ್ದಾವೆ, ಅವುಗಳನ್ನು ರೈತರ ಮಧ್ಯೆ ಮುಟ್ಟಿಸತಕ್ಕಂತಹ ಕೆಲಸವೂ ಕೂಡ ಆಗಬೇಕಾಗಿದೆ. ಕೇವಲ ರೈತರಂತ ಅಷ್ಟೇ ಅಲ್ಲ, ಎಲ್ಲ ಜನರಿಗೂ ಕೂಡ ತಲುಪಿಸಬೇಕಾದಂತಹ ಅವಶ್ಯಕತೆ ಇದೆ. ಈಗಾಗಲೇ ನಾವು ಇತ್ತೀಚೆಗೆ ನೋಡಿದ್ವಿ ಕ್ಯಾಲಿಫೋರ್ನಿಯಾದಲ್ಲಿ ಉಂಟಾದಂತಹ ಒಂದು ಫಾರೆಸ್ಟ್ ಫೈರ್ ಅಂತ ಏನು ಹೇಳ್ತೀವಿ, ಅದು ಆದಂತಹ ಅನಾಹುತ. ಅದರ ಜೊತೆಗೆ ಇತ್ತೀಚೆಗೆ ನಡೀತಕ್ಕಂತಹ ಅನೇಕ ಸ್ಥಳಗಳಲ್ಲಿ, ಭಾರತದಲ್ಲಿ ಆಗಲಿ ಅಥವಾ ವಿದೇಶಗಳಲ್ಲಿ ಆಗಲಿ, ಜಾಗತಿಕ ಮಟ್ಟದಲ್ಲೇ ಆಗಲಿ, ಆಗ್ತಕ್ಕಂತಹ ಅತಿವೃಷ್ಟಿ ಆಗಿರಬಹುದು, ಅನಾವೃಷ್ಟಿಗಳಾಗಿರಬಹುದು, ಇನ್ನಿತರ ಅನೇಕ ಭೂಕಂಪನಗಳಾಗಿರಬಹುದು, ಇವೆಲ್ಲವನ್ನೂ ನಾವು ನೋಡಿದಾಗ ಎಲ್ಲೋ ಒಂದು ರೀತಿ ಹವಾಮಾನದ ಬದಲಾವಣೆಗೆ ಆಗ್ತಕ್ಕಂತಹ ಇವೆಲ್ಲ ಪರಿಣಾಮಗಳನ್ನು ನಾವು ನೋಡಿದಾಗ ಇವುಗಳ ವಿರುದ್ದ ನಾವು ಸೆಟೆದು ನಿಂತು ಯಾವ ರೀತಿಯಾಗಿ ನಾವು ಶ್ರಮವಹಿಸಿ ಈ ಒಂದು ಪರಿಣಾಮಕಾರಿಯಾದ ರೀತಿಯಲ್ಲಿ ಹವಾಮಾನ ವೈಪರೀತ್ಯವನ್ನು ಎದುರಿಸಬಹುದು ಅಂತಕ್ಕಂತಹ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇವುಗಳೆಲ್ಲವನ್ನೂ ತಿಳಿದುಕೊಳ್ಳೋದಕ್ಕೆ ಅವಶ್ಯಕವಾಗಿ ಒಂದು ಮಾಧ್ಯಮ ಬೇಕು. ಎಲ್ಲ ಜನರಿಗೂ ಏಕಕಾಲಕ್ಕೆ ತಲುಪಿಸತಕ್ಕಂತಹ ಉತ್ತಮವಾದಂತಹ ಮಾಧ್ಯಮ ಅಂದರೆ ಅದು ರೇಡಿಯೋ ಮಾಧ್ಯಮ. ಹೀಗಾಗಿ ಇವತ್ತು ಹವಾಮಾನ ಬದಲಾವಣೆ ಒಂದೇ ಅಲ್ಲ, ಯಾವುದೇ ವಿಷಯವಾಗಿರಬಹುದು, ಇವತ್ತು ರಾಜಕೀಯ ವಿಷಯಗಳಾಗಿರಬಹುದು, ಸಾಮಾಜಿಕ ವಿಷಯಗಳಾಗಿರಬಹುದು, ಮೌಲ್ಯಯುತವಾದಂತಹ ಯಾವುದೇ ವಿಷಯಗಳನ್ನಾದರೂ ಕೂಡ ಏಕಕಾಲಕ್ಕೆ ಸಾಕಷ್ಟು ಜನರಿಗೆ ತಲುಪಿಸತಕ್ಕಂತಹ ಮಾಧ್ಯಮ ಏನಾದರೂ ಇದ್ರೆ ಅದು ರೇಡಿಯೋ ಮಾಧ್ಯಮ. ಹೀಗಾಗಿ ಈ ವಿಶ್ವ ರೇಡಿಯೋ ಒಂದು ದಿನಾಚರಣೆ ಏನಿದೆ ತನ್ನದೇ ಆದಂತಹ ಮಹತ್ವವನ್ನು ಇಟ್ಟುಕೊಂಡು ಪ್ರತಿ ವರ್ಷವೂ ಕೂಡ ಒಂದು ಹೊಸ ಹೊಸ ಶೀರ್ಷಿಕೆಯೊಡನೆ ಪ್ರತಿ ವರ್ಷವೂ ಕೂಡ ಆಚರಿಸಲ್ಪಡುತ್ತಿದೆ. ಈ ಆಚರಣೆಯ ದಿವಸವಾದರೂ ಕೂಡ ನಾವು ರೇಡಿಯೋ ಮಾಧ್ಯಮದ ಕೊಡುಗೆಯನ್ನು ನಾವು ಗಮನ ಇಟ್ಟುಕೊಂಡು ನೋಡಿದಾಗ ಬಹುಶಃ ಒಂದು ಮನುಕುಲಕ್ಕೆ ಯಾವ ರೀತಿಯಾದಂತಹ ಒಂದು ಕೊಡುಗೆಯನ್ನು ಈ ರೇಡಿಯೋ ಮಾಧ್ಯಮ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳಿಬಹುದು. ಸುಮಾರು 1960-70 ಆಸುಪಾಸಿನಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ಒಂದೊಂದು ರೇಡಿಯೋಗಳನ್ನು ಇರ್ತಿದ್ದವನ್ನ ನಾವು ನೋಡಿದ್ದೀವಿ. ಈಗಿನ ಕಾಲದಂತೆ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ರೇಡಿಯೋ ಸಾಧನಗಳು ಅವಾಗ ಇರ್ತಿರಲಿಲ್ಲ. ಒಂದೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ರೇಡಿಯೋ ಇರ್ತಿತ್ತು. ಆ ರೇಡಿಯೋ ಪ್ರಾರಂಭ ಆಯಿತು ಅಂತಂದ್ರೆ ಹಳ್ಳಿ ಜನ ಎಲ್ಲಾ ಸೇರಿ ಒತ್ತಟ್ಟಿಗೆ ಕೂತ್ಕೊಂಡು ಆ ರೇಡಿಯೋದಲ್ಲಿ ಬರತಕ್ಕಂಥ ವಿಷಯಗಳನ್ನ ಕೇಳ್ತಕ್ಕಂಥ ಪರಿಪಾಠವನ್ನು ಇಟ್ಕೊಂಡಿದ್ರು. ಬಹುಶಃ ಈಗಿನ ಕಾಲದಲ್ಲಿ ಅದೆಲ್ಲ ಹೊರಟೋಗಿದೆ. ಈಗಾಗಲೇ ನಾವು ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲೇ ನಾವು ರೇಡಿಯೋಗಳನ್ನು ಕೇಳ್ತಕ್ಕಂಥ ಅನುಕೂಲ ಸ್ಥಿತಿಗೆ ನಾವು ತಲುಪಿದ್ದೇವೆ. ಹೀಗಾಗಿ ಅಂದಿನ ಒಂದು ಗುಣಮಟ್ಟ ಅಥವಾ ಅಂದಿನ ಒಂದು ಜನರ ಒಂದು ಪರಸ್ಪರ ವ್ಯಕ್ತಿತ್ವಗಳ ಜೋಡಣೆ ಇವತ್ತು ಅದನ್ನು ನಾವು ಕಾಣದೇ ಇದ್ರೂ ಕೂಡ ರೇಡಿಯೋ ಮಾಧ್ಯಮ ಮಾತ್ರ ಯಾವತ್ತೂ ಕೂಡ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಈ ವರ್ಷದ ವಿಶ್ವ ರೇಡಿಯೋ ದಿನದ ಶೀರ್ಷಿಕೆಯಾದಂತಹ ಹವಾಮಾನ ಬದಲಾವಣೆ ಅಂತಕ್ಕಂತಹ ಶೀರ್ಷಿಕೆ ಏನಿದೆ ಇದನ್ನ ನಾವು ವಿಶೇಷವಾಗಿ ಇನ್ನು ಬರುವ ದಿನಗಳಲ್ಲಿ 2025 ನಾವು ರೇಡಿಯೋ ಮತ್ತು ಹವಾಮಾನ ಬದಲಾವಣೆಗೆ ಜೊತೆಯಾಗಿ ಇಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ರೈತರಿಗೆ ಮತ್ತು ಜನತೆಗೆ ಈ ಹವಾಮಾನ ಬದಲಾವಣೆಯಿಂದ ಆಗ್ತಕ್ಕಂತಹ ಅನಾಹುತಗಳು ಮತ್ತು ತೊಂದರೆಗಳು ಮತ್ತು ಅವುಗಳಿಂದ ಹೊರಬರತಕ್ಕಂತಹ ಉಪಾಯಗಳಿದ್ದಾವೆ ಅವುಗಳೆಲ್ಲವನ್ನೂ ಕೂಡ ನಾವು ನಿಶ್ಚಿಂತ ರೀತಿಯಿಂದ ಜನರಿಗೆ ತಲುಪಿಸುವುದಂತಹ ಸಾಧನವೊಂದು ಆಗಿದ್ದೇ ಆದರೆ ಬಹುಶಃ ಇಂತಹ ದಿನಗಳ ಆಚರಣೆಗೆ ಒಂದು ಮಹತ್ವ ಇರುತ್ತದೆ ಅಂತಕ್ಕಂತಹ ವಿಷಯವನ್ನು ನಾನು ಪ್ರಸ್ತಾಪಿಸುತ್ತಾ ಭಾರತದ ಒಂದು ರೇಡಿಯೋ ಇತಿಹಾಸವನ್ನು ನಾವು ನೋಡೋದಾದರೆ ಭಾರತದಲ್ಲಿ ರೇಡಿಯೋ ಪ್ರಸಾರ ಆಕಾಶವಾಣಿ ಅಸ್ತಿತ್ವಕ್ಕೆ ಬರುವ ಸುಮಾರು 13 ವರ್ಷಗಳ ಮುಂಚೆನೆ ಪ್ರಾರಂಭವಾಗಿದೆ. 1923 ಬಾಂಬೆ ರೇಡಿಯೋ ಕ್ಲಬ್ ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವನ್ನು ಮಾಡಿತು. ಅದಾದ 5 ತಿಂಗಳ ನಂತರದಲ್ಲಿ ಕೋಲ್ಕತ್ತಾದಲ್ಲಿ ರೇಡಿಯೋ ಕ್ಲಬ್ ಅನ್ನು ಸ್ಥಾಪನೆ ಮಾಡಲಾಯಿತು. ಭಾರತೀಯ ಪ್ರಸಾರ ಕಂಪನಿ ಅಂದರೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಜುಲೈ 23, 1927 ಅಸ್ತಿತ್ವಕ್ಕೆ ಬಂತು. ಆದರೆ 3 ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಅದು ನಷ್ಟವನ್ನು ಅನುಭವಿಸಿ ಬಂದಾಗತಕ್ಕಂಥ ಪರಿಸ್ಥಿತಿ ಬಂತು. ಆದರೂ ಕೂಡ ಮುಂದಿನ ದಿನಗಳಲ್ಲಿ 1930 ಕೈಗಾರಿಕೆಗಳು ಮತ್ತು ಕಾರ್ಮಿಕ ಇಲಾಖೆಯಡಿಯಲ್ಲಿ ಭಾರತೀಯ ಪ್ರಸಾರ ಸೇವೆಯು ಪ್ರಾಯೋಗಿಕವಾದಂತಹ ಆಧಾರದ ಮೇಲೆ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿತು. ಆಗಸ್ಟ್ 1935 ಲಿಯೋನೆಲ್ ಫಿಲ್ಡೆನ್ ಅವರು ಮೊದಲ ಪ್ರಸಾರ ನಿಯಂತ್ರಕರನ್ನಾಗಿ ನೇಮಿಸಲಾಯಿತು. ಅದಾದ 1 ತಿಂಗಳಿಗೆ ಮೈಸೂರಿನಲ್ಲಿ ಪ್ರಪ್ರಥಮವಾದಂತಹ ಖಾಸಗಿ ರೇಡಿಯೋ ಕೇಂದ್ರ ಆಕಾಶವಾಣಿಯನ್ನು ಸ್ಥಾಪನೆ ಮಾಡಲಾಯಿತು. ಜೂನ್ 8, 1936 ಭಾರತೀಯ ರಾಜ್ಯ ಪ್ರಸಾರ ಸೇವೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ ಮಟ್ಟದಲ್ಲಿ ಈ ಒಂದು ಆಲ್ ಇಂಡಿಯಾ ರೇಡಿಯೋ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಈ ಆಲ್ ಇಂಡಿಯಾ ರೇಡಿಯೋಗಳು ಅಥವಾ ಆಕಾಶವಾಣಿಗಳನ್ನು ನಾವು ತೆಗೆದುಕೊಂಡಾಗ ಬಹುಶಃ ಈಗಾಗಲೇ ನಮ್ಮ ಕರ್ನಾಟಕದಲ್ಲೇ ಸುಮಾರು 20ಕ್ಕೂ ಹೆಚ್ಚು ಸ್ವತಂತ್ರವಾದಂತಹ ಆಕಾಶವಾಣಿ ಕೇಂದ್ರಗಳಿದ್ದಾವೆ. ಅದರ ಜೊತೆಗೆ ಈ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಸಾಮೂಹಿಕ ರೇಡಿಯೋ ಸಂಸ್ಥೆಗಳು ಅಂತ ಏನು ಹೇಳ್ತೀವಿ ಅವು ಕೂಡ ನಮ್ಮಲ್ಲಿ ಸಾಕಷ್ಟು ಈಗಾಗಲೇ ಬರ್ತಾ ಇದ್ದಾವೆ. ಅದರ ಒಂದು ಉದ್ದೇಶ ಅಂತಂದ್ರೆ ಸಣ್ಣ ಪ್ರಮಾಣದಲ್ಲಿ ಒಂದು ಲೋಕಲ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ ಸ್ಥಳೀಯರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸ್ಥಳೀಯ ಜನರಿಗೆ ತಿಳಿಸತಕ್ಕಂತಹ ಒಂದು ವೇದಿಕೆ ಆಗಲಿ ಅಂತಕ್ಕಂತಹ ಉದ್ದೇಶದಿಂದ ಈ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ ಅಥವಾ ಸಾಮೂಹಿಕ ರೇಡಿಯೋ ಕೇಂದ್ರಗಳನ್ನು ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಈ ಅಡಿಯಲ್ಲಿ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಈಗ ನಾವು ಕಳೆದ ವರ್ಷ ಅಂದರೆ ಆಗಸ್ಟ್ 15, 2023 ಈ ಕಲ್ಯಾಣ ಕೃಷಿ ರೇಡಿಯೋ ಅಂತಕ್ಕಂತಹ ಒಂದು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಇದು ಕೂಡ ಈಗಾಗಲೇ ತನ್ನ ಸುಸ್ಥಿತವಾದಂತಹ ರೀತಿಯಲ್ಲಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಬೆಳಿಗ್ಗೆ 1 ಗಂಟೆ ಮತ್ತು ಸಾಯಂಕಾಲ 1 ಗಂಟೆ ಸತತವಾಗಿ ಕಾರ್ಯಕ್ರಮಗಳನ್ನು ನಾವು ರೈತರಿಗೆ ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲ ಒಂದು ರಾಯಚೂರಿನ ಸುತ್ತಮುತ್ತ ಇರತಕ್ಕಂತಹ ನಾಗರಿಕರು ಕೂಡ ಇದರ ಒಂದು ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಇದು ಏನಾಗ್ತದೆ ಸ್ಥಳೀಯರಿಗೆ ಸುತ್ತಮುತ್ತ ಇರತಕ್ಕಂತಹ ಜನರಿಗೆ ಈ ಭಾಗದಲ್ಲಿ ಇರತಕ್ಕಂತಹ ವಿಶೇಷವಾದಂತಹ ಸಮಸ್ಯೆಗಳೇನಾದರೂ ಇದ್ದರೆ ಅವುಗಳನ್ನ ನಾವು ಯಾವ ರೀತಿಯಾಗಿ ರೈತರಿಗೆ ಮುಟ್ಟಿಸಬಹುದು ಅಥವಾ ಜನರಿಗೆ ಮುಟ್ಟಿಸಬಹುದು ಅಂತಕ್ಕಂತಹ ಅನೇಕ ವಿಷಯಗಳನ್ನು ಇದರಗಳ ಮುಖಾಂತರ ನಾವು ಹಂಚಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಈ ಒಂದು ರೇಡಿಯೋ ಮಾಧ್ಯಮವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಪ್ರಧಾನಮಂತ್ರಿಗಳು ಬಳಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಅವರು ತಮ್ಮ ಪ್ರಥಮ ಅವಧಿಯಲ್ಲಿ ಅಂದ್ರೆ 2014 ಮನ್ ಕಿ ಬಾತ್ ಅಂತಕ್ಕಂತಹ ಕಾರ್ಯಕ್ರಮವನ್ನು ಏನ್ ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಒಂದು ರೇಡಿಯೋ ಕಾರ್ಯಕ್ರಮ. ಆ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ರಾಷ್ಟದಲ್ಲಿರತಕ್ಕಂತಹ ಅನೇಕ ವಿಷಯಗಳನ್ನು ಪ್ರಸ್ತಾಪನೆ ಮಾಡ್ತಾ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳನ್ನಾಗಿರಬಹುದು ಅಥವಾ ಪ್ರತಿಷ್ಠಿತ ಪ್ರದೇಶಗಳನ್ನಾಗಿರಬಹುದು ಅವುಗಳ ಒಂದು ವರ್ಣನೆಯನ್ನು ಮಾಡ್ತಾ ದೇಶವನ್ನು ಉದ್ದೇಶಿಸಿ ತಮ್ಮ ಸಾಧನೆಗಳೇನು ಮತ್ತು ತಾವು ಮುಂದೆ ಮಾಡತಕ್ಕಂತಹ ಕಾರ್ಯಕ್ರಮಗಳೇನು ಇವುಗಳ ಬಗ್ಗೆ ಪರಿಚಯವನ್ನು ಕೂಡ ಮಾಡ್ತಾ ಮನ್ ಕಿ ಬಾತ್ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಈ ಒಂದು ಯಶಸ್ಸು ಕೂಡ ಈ ರೇಡಿಯೋಗಳ ಬಳಕೆಗೆ ಸಲ್ಲುತ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಕೇಳುಗರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯರೇ, ಡಾಕ್ಟರ್ ಪ್ರಮೋದ್ ಕಟ್ಟಿ ಅವರು ಹೇಳಿದ್ದನ್ನ ಕೇಳಿದ್ರಲ್ಲ, ವಿಶ್ವ ರೇಡಿಯೋ ದಿನಾಚರಣೆಯ ಸಂದರ್ಭದೊಳಗೆ ಅವರು ನಮ್ಮ ಶ್ರೋತೃಗಳ ಸಲುವಾಗಿ ಏನು ಕೆಲವು ವಿಚಾರಗಳನ್ನು ತಿಳಿಸಿದ್ದಾರೆ, ಅದಕ್ಕಾಗಿ ಅವರಿಗೆ ಧನ್ಯವಾದಗಳು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಫೆಬ್ರವರಿ 19ರಿಂದ ಬರುವ ಮಂಗಳವಾರ ಫೆಬ್ರವರಿ 25ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ನೋಡೋಣ. ಈಗಾಗಲೇ ಇದರ ಬಗ್ಗೆ ತಮಗ ಅಂದಾಜು ಸಿಕ್ಕಿರಬಹುದು. ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು, ಅದೇ ರೀತಿಯಾದಂತಹ ಸ್ವಚ್ಛ ಬಿಸಿಲಿನ ಪ್ರಸನ್ನ ವಾತಾವರಣ ಇರುತ್ತದೆ. ಆದರೆ ಈ ವಾರ ಇನ್ನೂ ಸ್ವಲ್ಪ ಉಷ್ಣತೆ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಕಲಬುರಗಿ ಮತ್ತು ಸೊಲ್ಲಾಪುರ ಜಿಲ್ಲೆಗಳಲ್ಲಿ 37-38 ತನಕನೂ ಗರಿಷ್ಠ ಉಷ್ಣತಾಮಾನ ಹೋಗಬಹುದು ಅಂತ ಹೇಳಿ ಒಂದು ಅಂದಾಜದ. ಕನಿಷ್ಠ ತಾಪಮಾನ ಕೂಡ 21-22 ಡಿಗ್ರಿ ಸೆಲ್ಸಿಯಸ್ ತನಕನೂ ಈ ಜಿಲ್ಲೆಗಳಲ್ಲಿ ಹೋಗಬಹುದು. ಒಂದು ಅಂದಾಜ ಏನಪ್ಪಾ ಅಂತಂದ್ರೆ ಸರಾಸರಿ ಎಲ್ಲಾ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ 34-35 ಡಿಗ್ರಿ ಸೆಲ್ಸಿಯಸ್ ಇರಬಹುದು ಸರಾಸರಿಯಾಗಿ ಹೇಳೋದಾಯಿತು ಅಂತಂದ್ರೆ, ಕನಿಷ್ಠ ತಾಪಮಾನ 20-21 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿ ಇರಬಹುದಾಗಿದೆ. ಒಟ್ಟಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ, ಕೇವಲ 10% ಅನ್ನುವಂಥದ್ದು. ಹಾಗಾಗಿ ನೀವೇನು ಈ ಸಮಯದೊಳಗೆ ಯೋಜನೆ ಮಾಡಿಕೊಂಡಂತಹ ಕೆಲಸಗಳನ್ನು ಮುಂದುವರೆಸುವುದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣ ಅಂತ ಹೇಳಿ ಹೇಳಬಹುದು. ಇದರೊಳಗೆ ಏನಾದರೂ ಬದಲಾವಣೆ ಆಯಿತು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಈ ಆಪ್ ಅನ್ನ ಹಾಕೊಂಡು ಅದನ್ನ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ರಾಮಣ್ಣ ಚೌಡ್ಕಿ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಆದಿಶಕ್ತಿ ನಿನ್ನ ಹಲ್ಕುದೋ, ಕರಿವರಿಗ ನಿನ್ನ ಹಲ್ಕುದೋ, ಚಂಡೆ ಮಾಡಿ ಸಲವಮ್ಮ ವರವಾದಿಂದಮ್ಮ, ಬಾಲನ್ನ ಮಾಡಿ ಸಲವಮ್ಮ ಶಕ್ತಿ ನಿಂದಮ್ಮ, ಬಾಲನ್ನ ಮಾಡಿ ಸಲವಮ್ಮ ವರವಾದಿಂದಮ್ಮ, ಚಂದನ್ನ ಮಾಡಿ ಸಲವಮ್ಮ ವರವಾದಿಂದಮ್ಮ. ಎಲ್ಲ ದೇವರ ಮುಂದ ಕಲ್ಲಿನ ಮೋರ್ವಲಿಗೊಂಡ ಬಲ್ಲೆ ದುಲಿಯವ್ವ ನಿಜ ಬಂತಿ ವರವಾದಿಂದಮ್ಮ, ಬಲ್ಲಿದ ನಮ್ಮವ್ವ ನಿಜ ಬಂತಿ ಅಸತ್ಯ ನಿಂದಮ್ಮ, ಬಲ್ಲಿ ದುಲಿಯವ್ವ ನಿಜ ಬಂತಿ ವರವಾದಿಂದಮ್ಮ, ಬಲ್ಲಿದ ನಮ್ಮವ್ವ ನಿಜ ಬಂತಿ ವರವಾದಿಂದಮ್ಮ. ಬಲ್ಲಿದ ಹುಲಿಗೆ ಉನ ನಿಜ ಬಂತಿ ಪೌಳಾಗ ಶಲ್ಲ ಜೇನ ತುಪ್ಪದ ಸರಿತ ಶಕ್ತಿ.